ಸರ್, ನಾವು ಹಾಸನ ಜಿಲ್ಲೆ ಹಾಸನ ತಾಲೂಕು ಶಾಂತಿಗ್ರಾಮ ಮುರ್ಕುಲೆಯಿಂದ ದೇವರಾಜು ಅಂತ ಮಾತಾಡ್ತೇವೆ. ದೇವರಾಜ್ ಅವ್ರೆ, ನಿಮ್ ರೇಡಿಯೋ ಸೆಟ್ ಅನ್ನು ದೂರ ಇಟ್ಟು ಮಾತಾಡಿ. ಸರ್, ನೀವು ಮಾಡ್ತಾರೆ ಸ್ಕೀಮ್ ಸರಿ ಸರಿ ಇದೆ ಮಾತಾಡಿ. ಏನು ಅಂದ್ರೆ ಜಮೀನುಗಳು ಕಡಿಮೆ ಇರೋದ್ರಿಂದ ವಿಸ್ತೀರ್ಣ ಎಲ್ಲ ಈಗ ನಮ್ಮ ಕರ್ನಾಟಕ ರಾಜ್ಯದ ಜಿಲ್ಲೆಯಲ್ಲೂ ಇರ್ಬೋದು ಕಡಿಮೆ. ಸಂಸ್ಕರಣೆ ಮಾಡಕ್ಕೆ ಅಂದ್ರೆ ಸ್ವಲ್ಪ ಬೆಳೆ ಬೆಳ್ಕೊಂಡಿರ್ತಾರೆ, ಮಾಡಕ್ ಸಾಧ್ಯ ಆಗಕ್ಕಲ್ಲ. ಆದ್ರೆ ಸರ್ಕಾರ ವತಿಯಿಂದ ನಮ್ಮಲ್ಲಿ ತಗೊಂಡು ಹೆಚ್ಚು ದುಡ್ಡುಗಳಲ್ಲಿ ಅಂದ್ರೆ ನಮ್ಮಿಂದ ಅವರು ಸಂಸ್ಕರಣೆ ಮಾಡಿ ನಮ್ಗೆ ನಡೆಸ್ಕೊಂಡು. ಬೆಳೆ ಕಡಿಮೆ ಬೆಳೀತಾ ಇದ್ದೀರಿ, ಮಾಡಕ್ ಆಗಲ್ಲ ಅಂತ ಹೇಳ್ತೀರಿ. ಈಗ ನಾವು ಒಂದ್ ಎರಡಕ್ಕೆ ಸಂಸ್ಕರಣೆ ಮಾಡಕ್ ಹಾಕಲ್ಲ, ಬೆಳೆದಿರ್ತೀವಿ ಏನೋ ಒಂದ್ 10 ಕ್ವಿಂಟಲ್ 20 ಕ್ವಿಂಟಲ್ ರಾಗಿ ಬೆಳಿತೀವಿ, ಸಂಸ್ಕರಣೆ ಮಾಡ್ಕೊಳ್ಳಲ್ಲ. ಸರ್ಕಾರ ಸಂಸ್ಕರಣೆ ಮಾಡ್ತೀವಿ, ಯಾವ ರೇಟ್ ಬಿಡುತ್ತೆ ಅದರಲ್ಲಿ ಜನರಿಗೆ ಏನು ಅಲ್ಲಿ ತಂದು ಇಟ್ಟಿರ್ತಾರೆ ಅದನ್ನ ದುಡ್ಡು ನೀವು ಕೊಡ ಅಂತ. ಅಲ್ಲ, ನೀವು ಒಂದು ಈ ಒಂದು 10-20 ಕ್ವಿಂಟಲ್ ಬೆಳೆದ್ರೆ ಕೆಲವೊಂದಿಷ್ಟು ನೀವು ಮಾರೋದನ್ನ ಇದನ್ ಮಾಡಬಹುದಲ್ಲ ಅಂತ. ಮಾರುವ ಒಂದು ಐಟಮ್ ಇದು ಇದನ್ನ ನೀವು ಮಾರೋ ಒಂದು ಮಾಲ್ಗಳನ್ನ ನೀವು ಇಲ್ಲಿ ಸಂಸ್ಕರಣೆ ಮಾಡಿ ಮಾರಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಲಾಭ ಸಿಗ್ತದೆ ಅನ್ನೋದು ಈ ಒಂದು ವಿಷಯದ ಉದ್ದೇಶ. ಗೊತ್ತಾಯ್ತು, ಸಂಸ್ಕರಣೆ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಕಡಿಮೆ ಕ್ವಾಂಟಿಟಿ ಎಲ್ಲಾನು ಹೊಂದಿರೋ ಅಂತ ನಿಧಿ ಪ್ರಾಸ ಕಡಿಮೆ ಏನು ಹೇಳ್ತೀವಿ 2 ಎಕರೆ 3 ಎಕರೆ ಮಾಡುತ್ತೆ. ಇಲ್ಲ, ನೀವು ಹೇಳೋ ಪ್ರಶ್ನೆಯಲ್ಲಿ ಏನು ಗೊಂದಲ ಇದ್ದಂಗ ಅನ್ಸ್ತದೆ ನೋಡಿ. ಅದು ಏನೋ ಒಂದ್ 20 ಕ್ವಿಂಟಲ್ 10 ಕ್ವಿಂಟಲ್ ಬೆಳಿತಾರೆ ಸಂಸ್ಕರಣೆ ಮುಂದುವರಿತದೆ. ಸ್ವಲ್ಪ ಸುಂದರಿ ಮಾತಾಡ್ತಾರೆ. ದೇವರಾಜ್ ಅವರೇ ನಮಸ್ಕಾರ, ನಾನು ಕ್ಯಾಪೆಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಶಿವಪ್ರಕಾಶ್ ಮಾತಾಡೋದು. ನೀವು ಹೇಳೋ ಕೇಳಿದಂತ ಪ್ರಶ್ನೆಯಲ್ಲಿ ತುಂಬಾ ಮಹತ್ವ ತುಂಬಿದೆ, ಅದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಎಸ್, ನೀವು ಹೇಳ್ತಾರೆ ನಾವು ಸಣ್ಣ ರೈತರು, ನಮ್ಮದನ್ನು ನಾವು ತಗೊಂಡು ಸಂಸ್ಕರಣೆ ಮಾಡಲಿಕ್ಕೆ ಆಗಲ್ಲ, ನಮಗೆ ಶಕ್ತಿ ಸಾಲದು. ನೀವು ಸರ್ಕಾರನೇ ತಗೊಂಡು ಸಂಸ್ಕರಣೆ ಮಾಡಿದ್ರೆ, ನಾವು ಸರ್ಕಾರನೇ ತಗೊಂಡು ಸಂಸ್ಕರಣೆ ಮಾಡಲಿ ಅಂತ ನೀವು ಹೇಳ್ತಾ ಇದ್ರಿ, ಅದು ಒಳ್ಳೆಯ ಸಲಹೆ. ಆ ಸರ್ಕಾರನೇ ತಗೊಂಡು ಸಂಸ್ಕರಣೆ ಮಾಡೋರು ಬದಲ ಸಾವಿರಾರು ಜನಕ್ಕೆ ಸಂಸ್ಕರಣೆ ಮಾಡಲಿಕ್ಕೆ ಸರ್ಕಾರ ಉತ್ತೇಜನ ಕೊಟ್ಟು ಸಂಸ್ಕರಣಾ ಘಟಕಗಳನ್ನ ಹಳ್ಳಿವಾರು ಹೋಬಳಿವಾರು ತಾಲೂಕುವಾರು ಹಾಕ್ಲಿಕ್ಕೆ ಸಹಾಯ ಮಾಡ್ತಾ ಇದೆಯಲ್ಲ, ಇದೇ ಈ ಯೋಜನೆಯ ಮಹತ್ವ. ಅದನ್ನ ನೀವು ತಿಳ್ಕೊಂಡಿರಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಸಂಸ್ಕರಣೆ ಮಾಡೋ ಅಂತವ್ರು ಇರ್ತಾರಲ್ಲ, ಅವ್ರಿಗೆ ನಿಮ್ಮ ಬೆಳೆಯನ್ನ ಅವ್ರಿಗೆ ನೀವು ಮಾರಾಟ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ, ಅಲ್ಲಿ ನಿಮಗೆ ಒಳ್ಳೆ ಬೆಲೆನೂ ಸಿಗುತ್ತೆ. ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡಿರಿ. ಧನ್ಯವಾದ. ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ನಮಸ್ಕಾರ, ನಾವು ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯಿಂದ. ಕೇಳಿ, ಪ್ರಶ್ನೆ ಕೇಳಿ. ಚೆಲ್ಲರೇನ ಅಂತ ಕೇಳಿ ಸರ್. ಕೃಷಿ ರಂಗದ ಮಾಹಿತಿಗಳು ನಮ್ಮ ತುಮಕೂರು ಜಿಲ್ಲೆಗೆ ಬೆಂಗಳೂರು ಆಕಾಶವಾಣಿಯಿಂದ 612 ಕಿಲೋಮೀಟರ್ ಬರ್ತದೆ. ಅದು ನಮ್ಗೆ ಸರಿಯಾಗಿ ಪ್ರಸಾರ ಮೈಸೂರು ಬರ್ತದೆ. ಇಲ್ಲ, ಇದು ಅಲ್ಲ, ನೀವು ಸಮಯ ನೀವು ನಮ್ಗೆ ಇದ ತ್ರಾಸ ಕೊಡ್ತಾ ಇದ್ದೀರಿ. ನೀವು ಈ ಪ್ರಶ್ನೆ ಈಗ ಕೇಳಬಾರ್ದು, ನೀವು ಇನ್ನೊಂದ್ಸರಿ ಕೇಳಿ. ಮುಂದಿನ ಕರೆ. ಹಲೋ ಹಲೋ ಹಲೋ ಕೃಷಿ ರಂಗ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ನಾವು ರಾಯಲ್ ಚಾಕೋರ್ಗೆ ಒಂದ್ ಸ್ವಲ್ಪ ನಿರ್ದೇಶಕರು. ಹಲೋ, ಪ್ರಶ್ನೆ ಕೇಳಿ. ಸರ್, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಒಂದು ಮೂಲಗಳ ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್, ದೀಪ್ರಕಾಶ್ ಅಂತ, ಗಬ್ಬೂರಿಂದ, ರಾಯಚೂರು ಜಿಲ್ಲಾ ಗಬ್ಬೂರು. ಸರ್, ಇದು ಸಂಸ್ಕರಣಾ ಘಟಕ ರಾಯಚೂರಲ್ಲಿ ಎಲ್ಲೆಲ್ಲಿ ಬರುತ್ತೆ ಸರ್? ಅದು ಗೌರ್ಮೆಂಟ್ ಇಂದ ಯಾವ ಸ್ಕೀಮ್ ಬರ್ತದೆ ಸರ್? ಪ್ರೈವೇಟ್ ಹೇಳ್ತಾರೆ ಸರ್, ಈಗಾಗಲೇ ಹೇಳಿದ್ರು ಸರ್, ಇನ್ನೊಮ್ಮೆ ಹೇಳಿ ಸಂಸ್ಕರಣೆ. ಇದು ಈ ಒಂದು ಸಂಸ್ಕರಣ, ನೀವು ಏನು ಆಹಾರ ಸಂಸ್ಕರಣೆ ಮಾಡಬೇಕು ಅಂತ ಒಂದು ಐಡಿಯಾ ಇದೆ ಇವ್ರೆ ನಿಮ್ಗೆ? ತೊಗರಿ ತೊಗರಿ ಒಳ್ಳೇದು ಒಳ್ಳೇದು. ಇಲ್ಲಿ ಕೇಳಿ, ಬಾರಿ ಒಳ್ಳೆ ನಿಮ್ಗೆ ಐಡಿಯಾ ಬಂದಿದೆ. ನಮ್ಮ ರಾಯಚೂರಲ್ಲಿ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಆಫೀಸ್ದು ನಂಬರ್ಗೆ ಒಂದು ಫೋನ್ ಮಾಡಿ, ಸ್ವಾಮಿ ನಮಗೆ ಪಿ ಎಂ ಎಫ್ ಎಂ ಇ ಸ್ಕೀಮಲ್ಲಿ ನಾನು ಸಂಸ್ಕರಣೆ ಮಾಡಬೇಕು ಅಂತ ಇದ್ದೀನಿ, ನನಗೆ ಸಹಾಯಧನದ ಡೀಟೇಲ್ಸ್ ಎಲ್ಲ ಬೇಕು ಅಂತ ಹೇಳಿ, ಈಗ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರ್ ಇಲ್ಲಿ ನಾವು ತಗೊಳ್ತೀವಿ, ನಮ್ಮ ಆಫೀಸಿಂದಲೇ ನಿಮಗೆ ಕರೆ ಬರುತ್ತೆ. ಇಲ್ಲಿ ನಂಬರ್ ತಗೊಂಡು ನೀವು ಸ್ವಲ್ಪ ನಂಬರ್ ಹೇಳ್ತೀರಿ? ನಂಬರ್ ಕೊಡಿ ಸರ್, ನಂಬರ್ ಕೊಡಿ ಸರ್. ನಿಮ್ದು ಕೊಡಿ. ನಮ್ದು 99 0 01 3 0 157 ಸರ್. ಸರಿ ಬಿಡಿ ಸರ್. ಮತ್ತೊಂದು ಸರ್ ಸರ್ ಕೇಳಿ, ಒಂದು ಎಫ್ ಐ ಡಿ ಇತ್ತು ಸರ್, ಅದು ಅಮೌಂಟ್ ಬಂದಿಲ್ಲ ಸರ್, ಅದು ತೊಗರಿ ಲಾಸ್ ಆಗಿದ್ದು. ಇಲ್ಲ ಅದು ಕೂಡ ಅದು ಇದಕ್ಕೆ ಇಲ್ಲಿ ಈ ಕಾರ್ಯಕ್ರಮ ಸಂಬಂಧಿಸಿಲ್ಲ. ಅಲ್ಲ ಸರ್, ಎಫ್ ಐ ಡಿ ಇತ್ತು ಸರ್ ನಮ್ ಕಡೆಗೆ, ಅಮೌಂಟ್ ಬಂದಿಲ್ಲ ಎದಕ್ಕೆ ಸರ್ ಗೌರ್ಮೆಂಟ್ ಇಂದ? ಅದು ನೀವು ಇನ್ನೊಂದ್ಸರಿ ಅಲ್ಲಿ ಜಿಲ್ಲಾ ಕೃಷಿ ಇಲಾಖೆಗೆ ಸಂಪರ್ಕ ಮಾಡಿ. ಅಲ್ಲಿ ಕೇಳಿದೆ ಸರ್, ಅದು ಗೌರ್ಮೆಂಟ್ ಇಂದ ಫಂಡ್ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಹಂಗ ಇದು ಮಾಡಿದ್ರೆ ಈಗ ಆ ವಿಷಯದ ನಾವು ಮಾತಾಡಲ್ಲ, ಮುಂದಿನ ಕರೆ ನೋಡೋಣ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ ಸರ್, ಹೆಸರೇಳಿ, ಎಲ್ಲಿಂದ? ಹಲೋ. ಹೆಸರೇಳಿ, ಎಲ್ಲಿಂದ ಸರ್? ನಾನು ಬಾಗಲಕೋಟೆಯಿಂದ ಎಲ್ ಬಡಿಗೇರಿ ಅಂತ ಶಿಕ್ಷಕರು ಮಾತಾಡ್ತಾ ಇದ್ದೀವಿ. ಕೇಳಿ ಬಡಿಗೇರಿ ಅವರೇ. ಸರ್, ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಜೋಳವನ್ನು ಬಿಳಿಜೋಳವನ್ನು ಬೆಳೀತಾರೆ. ಹೌದು. ಅದನ್ನ ಯಾವ ರೀತಿ ಸಂಸ್ಕರಿಸಿ ಅದರ ಮೌಲ್ಯವನ್ನು ಹೆಚ್ಚಿಸಿ ಹೇಳ್ತಾರೆ? ಕೇಳಿ ಬಡಿಗೇರ್ ಅವರೇ ಪ್ರಶ್ನೆ ಕೇಳಿದ್ರಿ, ಉತ್ತರ ಕೊಡ್ತಾರೆ. ಬಡಿಗೇರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈಗ ಬಾಗಲಕೋಟೆ ಜಿಲ್ಲೆಯವರು, ನೀವು ಜೋಳ ಬೆಳಿತೀರಿ ಅಂತ ಹೇಳಿದ್ರಿ. ಜೋಳದ ಜೊತೆಗೆ ಅಲ್ಲಿ ದ್ರಾಕ್ಷಿ, ಒಣ ದ್ರಾಕ್ಷಿ ಇದೆ ಸರ್. ಇದೆ, ಅದು ನೀರಾವರಿ, ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳೀತಾ ಇರೋ. ಇಲ್ಲಿ ಕೇಳಿ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಎಲ್ಲಾ ತರದ ಬೆಳೆಗಳಿವೆ. ನೀವು ಜೋಳದಲ್ಲಿ ಏನ್ ಸಂಸ್ಕರಣೆ ಮಾಡಬಹುದು ಅಂದ್ರೆ, ನಾನು ಆಗ್ಲೇ ಮಾತಾಡ್ತಾ ಇದ್ದಾಗ ಹೇಳಿದೆ, ಜೋಳದ ರೊಟ್ಟಿನ ಅಲ್ಲಿ ಮಾಲದಂಡೆಯಿಂದ ತಗೊಂಡೋಗಿದ್ದಂತ ಜೋಳದಿಂದ ರೊಟ್ಟಿ ಮಾಡಿ ಶಿಗ್ಗಾವಲ್ಲಿ ಅಮೆರಿಕಾವರಿಗೆ ಕಳಿಸ್ತಾ ಇದ್ದಾರೆ. ನೀವು ರೊಟ್ಟಿ ಮಾಡ್ಬೋದು, ರೊಟ್ಟಿ ಅಲ್ಲದೆ ಜೋಳದಲ್ಲಿ ಮಿಲ್ಲೆಟ್ಸ್ ಅಂದರೆ ಇವಾಗ ಸಿರಿಧಾನ್ಯಗಳಂದರೆ ಪರ್ಟಿಕ್ಯುಲರ್ಲಿ ಈ ಜೋಳಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡುತ್ತೆ. ಈ ಜೋಳದಿಂದ ನೀವು ಏನೇನು ಮಾಡ್ಬೋದು, ಅದಕ್ಕೆ ಏನೇನು ಮಷಿನ್ರಿ ಬೇಕು ಅಥವಾ ಸಲಕರಣೆಗಳು ಬೇಕೋ ಅದನ್ನೆಲ್ಲದಕ್ಕೂ ಸಹಾಯಧನ ಪಿ ಎಂ ಎಫ್ ಎಂ ಇ ಸ್ಕೀಮ್ನಲ್ಲಿ ಕೊಡ್ತೀವಿ. 15 ಲಕ್ಷದವರೆಗೆ ಸಹಾಯಧನ, 50% ಪ್ರಾಜೆಕ್ಟ್ ಕಾಸ್ಟ್. ನೀವು 30 ಲಕ್ಷದ್ದು ನೀವು ಪ್ರಾಜೆಕ್ಟ್ ಹಾಕಿದ್ರೆ ಗಿರಣಿದಾಗಲಿ, ಪಾತ್ರೆ, ಪಗಾರ, ಮತ್ತು ಟೇಬಲ್ಸು, ಚೇರ್ಸು, ಒಂದು ಸ್ಮಾಲ್ ಶೆಡ್ಡು, ಅದರಲ್ಲಿ ಏನೇನು ಮಾಡೋಕ್ಕಾಗುತ್ತೋ ಅಂತ ಮೆಷಿನರಿಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತೀವಿ. ಅದಕ್ಕೆ ಪಿ ಎಂ ಎಫ್ ಎಂ ಇ ಸ್ಕೀಮಲ್ಲಿ ನಿಮ್ಮ ಅಲ್ಲಿ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಆಫೀಸರನ್ನು ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಡಿ ಸಿ ಆಫೀಸು, ಇಲ್ಲ ಝಡ್ ಪಿ ಆಫೀಸು, ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ರು ನಮ್ಮ ಪಿ ಎಂ ಎಫ್ ಎಂ ಇಯ ಡಿ ಆರ್ ಪಿಸ್ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಕೈ ಹಿಡಿದು ನಿಮಗೆ ಎಲ್ಲ ಥರದ್ದು DPR ಅಂತೀರಿ ನೋಡಿ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್, ಅದನ್ನು ಮಾಡಿ ಬ್ಯಾಂಕಲ್ಲಿ ಸಾಲಕ್ಕೇನು ಬೇಕೋ ಮತ್ತು ನಾವು ಕೊಡುವಂಥ ಸಬ್ಸಿಡಿ ನಿಮ್ಮ ಅಕೌಂಟ್ ಬರೋವರೆಗೂ ಅವ್ರ ಕೈ ಹಿಡಿದು ನಿಮಗೆ ಸಹಾಯ ಮಾಡ್ತಾರೆ. ಅದೇ ಕ್ಯಾಪೆಕ್ಸ್ ಸಂಸ್ಥೆ ಮಾಡ್ತಾ ಇರೋವಂಥ ಕೆಲಸ ಪಿ ಎಂ ಎಫ್ ಎಂ ಇ ಯೋಜನೆಯಲ್ಲಿ. ನಮಸ್ಕಾರ. 16 ಆಯ್ಕೆಗಳ ನಮ್ಮ ಯುವಕ ಯುವತಿಯರಿಗೆ ಈ ಒಂದು ಕೃಷಿ ಸಂಸ್ಕರಣ ಘಟಕಗಳನ್ನು ಸ್ಥಾಪನೆ ಮಾಡಲಿಕ್ಕೆ 16 ಅವಕಾಶಗಳು ಇದ್ದಾವೆ ಅಂತ ತಾವು ಹೇಳ್ತಾ ಇದ್ದೀರಿ. ಈಗಾಗಲೇ ಸಾವಿರಾರು ಜನ ಈ ಒಂದು ಯೋಜನೆ ಉಪಯೋಗ ಪಡ್ಕೊಂಡಿದ್ದಾರೆ. ನಮ್ಮ ಯುವಕ ಯುವತಿಯರು ಈ ಒಂದು ಯೋಜನೆ ಆರಂಭ ಮಾಡಲಿ ಅಂತಲೇ ಕೂಡ ತಾವು ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀರಿ. ಹೆಸರೇಳಿ ಸರ್, ಮುಂದಿನ ಕರೆ ನೋಡೋಣ. ಹಲೋ ಹಲೋ, ಹೆಸರೇಳಿ, ಎಲ್ಲಿದ್ದ? ನಮಸ್ಕಾರ ಸರ್. ನಮಸ್ಕಾರ, ಪ್ರಶ್ನೆ ಕೇಳಿ ನೀವು. ಶ್ರೀನರಸಿಂಹ ತಾಲೂಕು ಸೋಸ್ಟ್ರೆ ಗ್ರಾಮದಿಂದ ಸ್ಮಾರಕ ಶೆಟ್ಟಿ ಮಾಡೋ, ನಮಸ್ಕಾರಗಳು ಗುರುಗಳೇ. ಪ್ರಶ್ನೆ ಕೇಳಿ ಸರ್. ಈಗ ನಾನು ಕೃಷಿ ಬೇಸಾಯದಲ್ಲಿ ಮುಚ್ಕನ್ ಜೋಳ ಬೆಳೆದು ಮೇವು ಕೊಟ್ಬಿಡ್ತಾ ಇದ್ದೇನೆ, 1 ಪಾಯಿಂಟ್. ನೀರಾವರಿಯಲ್ಲಿ ಭತ್ತ ಒಂದು ಬೆಳೀತಾ ಇದ್ದೀನಿ, ಅದನ್ನ ಮೌಲ್ಯಮಾಪನ ಯಾವ ರೀತಿ ಮಾಡೋದು ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಗುರುಗಳೇ. ಆಯ್ತು, ಉತ್ತರ ಕೊಡ್ತಾರೆ. ನೀರಾವರಿಯಲ್ಲಿ ಭತ್ತ ಬೆಳೀತಾರಂತೆ, ಅದು ಯಾವ ತರ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಒಂದು ಮುಸ್ಕುನ್ ಜೋಳ

ಕೇಳಿರಮ್ಮ ನಾ ದೊಡ್ಡಾಟದ ಪದ ಕೇಳುತ್ತಿರುವಿರಿ. ಜನತೈಯಾ ಜನತೈಯಾ ಜನತೈಯಾ